ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800052866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೀನು ಸಾಕಣೆ ಹೊಂಡ ನಿರ್ಮಾಣ ಮತ್ತು ಮೀನು ಪಾಲನೆ ಕುರಿತು ಮೀನುಗಾರಿಕೆ ತಜ್ಞರಾದ ಡಾ ಕೆಎನ್ ಪ್ರಭುದೇವ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಪ್ರಭುದೇವ. ನಮಸ್ಕಾರ ಜಗದೀಶ್. ನಮ್ಮಲ್ಲಿ ಇವತ್ತು ಈ ಒಳನಾಡು ಮೀನುಗಾರಿಕೆ ಸಾಕಷ್ಟು ಪ್ರಚಲಿತಕ್ಕೆ ಬರ್ತಾ ಇದೆ. ರೈತ ಬಾಂಧವರು ತಮ್ಮ ಈ ಕೃಷಿ ಹೊಂಡಗಳಲ್ಲಿ ಸಂಗ್ರಹಿಸಿದಂಥ ನೀರಿನಲ್ಲಿ ಮೀನು ಸಾಕಾಣಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕೆಲವರು ಈ ಮೀನು ಸಾಕಾಣಿಕೆಗಾಗಿಯೇ ವಿಶೇಷವಾದ ಹೊಂಡಗಳನ್ನು ತಯಾರು ಮಾಡಿ ಅದರಲ್ಲಿ ಮೀನುಗಳನ್ನು ಸಾಕಾಣಿಕೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಳನಾಡು ಮೀನು ಸಾಕಾಣಿಕೆಯಲ್ಲಿ ಈ ಮೀನುಗಾರಿಕಾ ಹೊಂಡಗಳನ್ನು ತಯಾರು ಮಾಡೋದು ಬಹಳ ಮುಖ್ಯವಾದಂಥ ಹಂತ ಅಂತ ಹೇಳ್ಬೋದು. ತಾವಿವತ್ತು ಈ ಒಂದು ವಿಚಾರದ ಬಗ್ಗೆನೇ ನಮ್ಮ ರೈತ ಬಾಂಧವರು ಮತ್ತು ರೈತ ಮಹಿಳೆಯರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಇತ್ತೀಚಿನ ದಿನಗಳಲ್ಲಿ ಮೀನಿಗೆ ಸಾಕಷ್ಟು ಬೇಡಿಕೆ ಬರ್ತಾ ಇದೆ. ಅವುಗಳ ಬೆಲೆ ಸಾಕಷ್ಟು ಹೆಚ್ಚಾಗ್ತಾ ಇದೆ ಅಂತಂದರೆ ತಪ್ಪಾಗಲಾರದು. ಮತ್ತು ಸಮುದ್ರದಿಂದ ನಾವೇನು ಹಿಡಿದು ತರುತ್ತಾ ಇರೋದಂಥ ಒಂದು ಮೀನಿನ ಪ್ರಮಾಣ ಕೂಡ ಇವತ್ತು ಗಣನೀಯವಾಗಿ ಇಳಿಕೆಯಾಗಿದೆ ಅಂತ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಈ ಮೀನನ್ನು ಬಳಸುವಂಥವರು ಈ ಕೃಷಿ ಹೊಂಡಗಳಲ್ಲಿ ಮತ್ತು ಈ ಒಳನಾಡು ಮೀನುಗಾರಿಕಾ ಹೊಂಡಗಳಲ್ಲಿ ಸಾಕಿರುವಂಥ ಮೀನುಗಳ ಕಡೆಗೇ ಗಮನವನ್ನು ಹರಿಸ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರದು. ಇದು ಯಾಕಾಗಿ ಅಂತೀರಿ? ಈಗ ಎರಡು ಕಾರಣದಿಂದ. ಒಂದು, ಮೀನು ಒಂದು ಅತ್ಯಂತ ಪೌಷ್ಟಿಕ ಆಹಾರ, ಹಾಗಾಗಿ ಜನಗಳು ತಿನ್ನೋ ಒಂದು ಅಭ್ಯಾಸವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಎಲ್ಲ ಕಡೆಗೂ ಮೀನು ತಿನ್ನೋರ ಜನಸಂಖ್ಯೆ ಜಾಸ್ತಿ ಆಗಿದೆ. ಆ ಜನಸಂಖ್ಯೆ ಜಾಸ್ತಿ ಆದಾಗ ಪ್ರಯತ್ನ ಪಟ್ಟು ಸಮುದ್ರದಿಂದ ಹಿಡಿದು ತರ್ತಕ್ಕಂಥ ಮೀನಿನ ಪ್ರಮಾಣ ಭಾಳಷ್ಟು ಕಡಿಮೆ ಆಗಿದೆ. ಮತ್ತು ಬೇರೆ ಈಗ ಬೇಡಿಕೆ ಇದೆ ಮತ್ತು ಉತ್ಪತ್ತಿ ಇಲ್ಲ ಅಂದಾಗ ಬೇರೆ ಬೇರೆ ದಾರಿ ಹುಡುಕ್ಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಮೀನು ಸಾಕಾಣೆ ಮಾಡೋದು ಒಂದು ಮುಖ್ಯವಾದ ಕ್ಷೇತ್ರ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಮೀನು ಅತ್ಯಂತ ಒಂದು ಇಂಟರ್ನ್ಯಾಷನಲ್ ಫುಡ್ ಅಂತ ಹೇಳ್ತೀವಿ ನಾವು. ಯಾಕಂತಂದ್ರೆ ಇಡೀ ತಿಂತಕ್ಕಂಥ ಪದಾರ್ಥದಲ್ಲಿ ಅತಿ ಹೆಚ್ಚು ಒಂದು ದೇಶದಿಂದ ಇರ್ಬೋದು, ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕಿರ್ಬೋದು, ಒಂದೂರಿಂದ ಇನ್ನೊಂದೂರಿಗಿರ್ಬೋದು, ಒಂದು ತಾಲೂಕಿಂದ ಅಥವಾ ಜಿಲ್ಲೆಯಿಂದ ಒಂದೊಂದು ಜಿಲ್ಲೆಗಿರ್ಬೋದು, ಅತಿ ಹೆಚ್ಚು ವಹಿವಾಟು ನಡೆಸ್ತಕ್ಕಂಥ ಆಹಾರ ಪದಾರ್ಥ ಅಂದರೆ ಮೀನು. ಪ್ರತಿಯೊಂದು ನಮ್ಮ ದೇಶದಿಂದನೇ ಒಂದು 150 ಕಂಟ್ರಿ ಬೇರೆ ಬೇರೆ ದೇಶಕ್ಕೆ ಮೀನು ಹೋಗ್ತದೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಇದಕ್ಕೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಹೆಚ್ಚು ಮೀನನ್ನು ಉತ್ಪತ್ತಿ ಮಾಡಲಿಕ್ಕೆ ಜನ ಒಂದು ಇದು ಮಾಡ್ತಾ ಇದ್ದಾರೆ, ದಾರಿ ಹುಡುಕ್ತಾ ಇದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಸಮುದ್ರದಲ್ಲಿ ಮಾಡಬೇಕು ಅಂತ ಅದಕ್ಕೆ ಅದರದೇ ಒಂದು ಲಿಮಿಟೇಷನ್ಸ್ ಇದ್ದಾವೆ, ಮಿತಿಗಳು ಮಿತಿಗಳಿದ್ದಾವೆ. ಸೊ ಈ ದೃಷ್ಟಿನಲ್ಲಿ ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಜನ ಈಗ ಸಾಕಷ್ಟು ನಮ್ಮ ದೇಶದಲ್ಲಿ ತಗೊಂಡ್ರೆ ನಮ್ಮದು ಒಂಥರ ಭಾಳ ಒಂದು ನಾವೊಂದು ವಿಶ್ವ ಮಟ್ಟದಲ್ಲೇ ಒಂಥರ ಇದು ಒಂಥರ ಸ್ಥಾನ ಪಡ್ಕೊಂಡಿದ್ದೀವಿ. ಯಾಕಂದರೆ ಅತಿ ಹೆಚ್ಚು ವೈವಿಧ್ಯಮಯವಾದ ಒಂದು ಜಲಸಂಪನ್ಮೂಲಗಳು ಅವು ಮೀನುಗಾರಿಕೆಗೆ ಮೀನು ಸಾಕಾಣೆ ಮಾಡೋದಕ್ಕೆ ಪೂರಕವಾಗಿದ್ದಾವೆ. ಸೊ ಈ ದಿಸೆಯಲ್ಲ, ಅದರ ಜೊತೆಗೆ ನಮ್ಮದು ಒಂದು ಉಷ್ಣವಲಯ, ಉಷ್ಣವಲಯ ಇರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಸರೋವರಗಳಿದ್ದಾವೆ, ನದಿಗಳಿದ್ದಾವೆ, ಆಮೇಲೆ ಕೆರೆ ಕುಂಟಿಗಳಿದ್ದಾವೆ, ಆಮೇಲೆ ಜನಗಳು ಇತ್ತೀಚೆಗೆ ಇದು ಆಗಿದ್ದಾವೆ, ಆಮೇಲೆ ಜೌಗ್ ಪ್ರದೇಶ ಇದೆ. ಇದನ್ನೆಲ್ಲ ಒಂದು ವೈವಿಧ್ಯಮಯ ಜಲಸಂಪನ್ಮೂಲದಿಂದ ಇದು ಒಂದು ನಮ್ಮ ದೇಶಕ್ಕೆ ಒಂದು ಕೊಡುಗೆ ಅಂತ ಹೇಳ್ಬೋದು. ಈ ಕೊಡುಗೆಯನ್ನು ಉಪಯೋಗಿಸ್ಕೊಂಡು ಈಗಾಗಲೇ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮೀನನ್ನು ಉತ್ಪತ್ತಿ ಮಾಡ್ತಕ್ಕಂಥ ದೇಶ ನಮ್ಮದು. ಇದು ಒಂದು ಹೆಮ್ಮೆ ಅಂತ ಹೇಳ್ಕೋಬೋದು ನಾವು. ಸೊ ಈ ದೃಷ್ಟಿನಲ್ಲಿ ಒಳನಾಡು ಮೀನುಗಾರಿಕೆ ಏನಿದೆಯಲ್ಲ ಸಾಕಷ್ಟು ಒಂದು ಪ್ರಾಮುಖ್ಯತೆ ಪಡಿತಾ ಇದೆ. ಕೇಂದ್ರ ಸರ್ಕಾರದವರಿರ್ಬೋದು, ರಾಜ್ಯ ಸರ್ಕಾರ ಬರೋದು, ಅಥವಾ ನಮ್ಮ ಖಾಸಗಿ ರೈತರು ಇರ್ಬೋದು, ಅವರೆಲ್ಲರೂ ಕೂಡ ಸಾಕಷ್ಟು ಹಣವನ್ನು ಮೀನು ಸಾಕಣೆ ಮಾಡೋದಕ್ಕೆ ವಿನಿಯೋಗಿಸ್ಬಿಟ್ಟು ಹೆಚ್ಚಿನ ಒಂದು ಲಾಭ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಒಳನಾಡು ಮೀನುಗಾರಿಕೆಗೆ ನಮ್ಮಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾ ಇದೆ. ನಮ್ಮ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ತನ್ನದೇ ಆದ ಒಂದು ಮಟ್ಟದಲ್ಲಿ ಒಂದು ಪ್ರಯತ್ನಗಳು ನಡೀತಾನೆ ಇದಾವೆ. ಅಂದ್ರೆ ಇದರಲ್ಲಿ ಎಷ್ಟು ಮಟ್ಟಿಗೆ ಸಾಕಷ್ಟು ಈ ಸುಧಾರಿತ ತಾಂತ್ರಿಕತೆಗಳನ್ನ ಅಳವಡಿಸ್ತಾ ಇದ್ದಾರೆ ಅಂತ. ಈಗ ಈಗ ಯಾವಾಗ ನಮಗೆ ಹಣ ಬರುತ್ತೆ, ಆರ್ಥಿಕತೆ ಸುಧಾರಿಸ್ತದೆ ಅಥವಾ ನಮ್ಮ ಸಂಪನ್ಮೂಲಗಳ ಬಳಕೆ ಆಗ್ತದೆ ಅಂದಾಗ ತಾಂತ್ರಿಕತೆಗಳು ತನ್ನಷ್ಟೇ ತಾನೇ ಉಟ್ಕೊಳ್ತವೆ. ಮತ್ತೆ ಜನಗಳು ವಿದ್ಯಾವಂತರು ಇವತ್ತಿನ ದಿವಸ ಕೃಷಿ ಕಡೆ ಬರ್ತಾ ಇದ್ದಾರೆ, ಅದು ಒಂದು ನಮ್ಮ ದೇಶಕ್ಕೆ ಒಂದು ವರದಾನ ಅಂತ ಹೇಳ್ಬೋದು. ಈ ದಿಶೆಯಲ್ಲಿ ಮೀನುಗಾರಿಕೆ ಕೃಷಿಯಲ್ಲಿ ನಮ್ಮ ತೋಟಗಾರಿಕೆಯಲ್ಲಿ ಯಾವ ತರ ಹೊಸ ಹೊಸ ತಾಂತ್ರಿಕತೆಗಳು ಬಂದಿದಾವಲ್ಲ, ಅದೇ ತರ ಮೀನುಗಾರಿಕೆಯಲ್ಲೂ ಸಾಕಷ್ಟು ತಾಂತ್ರಿಕತೆಗಳು ಬಂದಿದ್ದಾವೆ. ಇಲ್ಲಿ ರೀಸರ್ಕ್ಯುಲೇಟರ್ ಸಿಸ್ಟಮ್ ಅಂತ ಹೇಳ್ಬೋದು, ಅಕ್ವಾಫೋನಿಕ್ಸ್ ಅನ್ಬೋದು, ಅಥವಾ ಬಯೋಪ್ಲಾಕ್ ಸಿಸ್ಟಮ್ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ನಮಗೆ ಇಂಟೆನ್ಸಿವ್ ಸಿಸ್ಟಮ್ ಅಂತ ಹೇಳ್ತೀವಿ, ನಾವು ಏರೇಷನ್ ಎಲ್ಲ ಮಾಡ್ತೀವಿ, ಬ್ಯಾಕ್ ಫೀಡಿಂಗ್ ಕೊಡ್ತಾ ಇದೀವಿ, ಹೊಸ ಹೊಸ ಮೀನಿನ ತಳಿಗಳು ಬಂದಿದ್ದಾವೆ. ಸೊ ಹೀಗಾಗಿ ಅನೇಕ ತಾಂತ್ರಿಕತೆಗಳು ಉಟ್ಕೊಂಡಿದ್ದಾವೆ. ಅದ್ರ ಜೊತೆಗೆ ಜನಗಳು ಕೂಡ ಇವತ್ತು ಹೊಸ ತಾಂತ್ರಿಕ ಅಳವಡಿಸ್ಕೊಳ್ಳಿಕ್ಕೆ ಬಹಳಷ್ಟು ಉತ್ಸುಕರಾಗಿದ್ದಾರೆ. ಸೊ ಈ ಮಿಶ್ರ ಮೀನು ಸಾಕಾಣಿಕೆನೂ ಬಳಕೆ ಬಹಳಷ್ಟು ಬಳಕೆ ಇದೆ. ಆಮೇಲೆ ಮೀನು ಸಾಕಾಣಿಕೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಮರಿ. ಈಗ ಮುಖ್ಯವಾಗಿ ಈಗ ಮೀನುಗಳು ಸಾಮಾನ್ಯವಾಗಿ ಮಳೆಗಾಲ ಪ್ರಾರಂಭವಾದ ನಂತರ ಮರಿ ಹಾಕ್ತವೆ. ಹೌದು, ಈಗ ಮರಿ ದೊರೆಯೋದ್ರಿಂದ ಮುಖ್ಯವಾಗಿ ಮೀನು ಸಾಕಾಣಿಕೆ ಚಟುವಟಿಕೆ ಪ್ರಾರಂಭವಾಗುತ್ತೆ. ಹೌದೌದು. ಇಂಥ ಸಂದರ್ಭದಲ್ಲಿ ನಮ್ಮ ರೈತರು ಯಾವ ರೀತಿಯಾದಂಥ ಒಂದು ತಯಾರು ಮಾಡ್ಕೋಬೇಕು ಅಂತೀರಿ? ಈಗ ಕೃಷಿಗಾಗಲಿ ಬೀಜ ಮೊದಲೇ ಮುಖ್ಯ ಅವಶ್ಯಕ. ಮೀನು ಸಾಕಾಣಿಕೆಗೂ ಕೂಡ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಮರಿ. ಈಗ ನೀವು ಹೇಳಿದ್ರಿ, ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಮಳೆಗಾಲ ಪ್ರಾರಂಭವಾದಾಗ ಮೀನುಗಳು ನಮಗೆ ಅಂದರೆ ಸಾಕಾಣೆ ಯೋಗ್ಯವಾಗಿರ್ತಕ್ಕಂಥ ಮೀನುಗಳು ಸಾಮಾನ್ಯವಾಗಿ ಬೇಸಿಗೆ ಹಿಂಭಾಗ ಅಥವಾ ಇದು ಮಳೆಗಾಲದ ಮುಂಭಾಗ ಅದಕ್ಕೆ ಅದು ಮೆಚೂರ್ ಆಗ್ತವೆ. ಸೊ ಇದು ಏನಕ್ಕೆ ಅಂತ ಹೇಳಿದರೆ ಕಾರಣ ಇದೆ, ನಿಸರ್ಗದಲ್ಲಿ ತನ್ನದೇ ಒಂದು ನೈಸರ್ಗಿಕ ಒಂದು ಸೆಲೆಕ್ಷನ್ ಮಾಡುತ್ತದೆ, ಆಯ್ಕೆ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ಮೀನು ಮಾತಾಡದೇ ಇರ್ಬೋದು ಯಾವ ಟೈಮ್ನಲ್ಲಾದರೂ ಕೂಡ, ಬಟ್ ಅದಕ್ಕೆ ಸೆನ್ಸ್ ಇರ್ತದೆ. ಸೊ ಅಲ್ಲಿ ಏನಾಗುತ್ತೆ, ಬೇಸಿಗೆ ಕಾಲದಲ್ಲಿ ನಿಮ್ಗೆ ನಮಗೆಲ್ಲರಿಗೂ ಗೊತ್ತಿದೆ ನೀರು ಕಡಿಮೆ ಇರುತ್ತೆ, ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ, ಆಮೇಲೆ ಎಲ್ಲೋ ಒಂದು ಹತ್ರ ಮೀನಿಗೆ ಬೇಕಾಗಿರೋ ಆ ನೈಸರ್ಗಿಕ ಆಹಾರನೇ ಇರೋದಿಲ್ಲ, ಆಮೇಲೆ ನೀರು ಕಾದೋಗ್ಬಿಟ್ಟಿರುತ್ತೆ, ಆಮ್ಲಜನಕದ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿರುತ್ತೆ, ಅದಕ್ಕೆ ಬೇಕಾದ ನೈಸರ್ಗಿಕ ಆಹಾರ ಇರೋದಿಲ್ಲ. ಅದಕ್ಕೆ ಏನಾಗ ಅನಿಸುತ್ತೆ ಅಂದರೆ, ನಾನೇನಾದರೂ ನನ್ನ ಮಕ್ಕಳನ್ನ ಇವತ್ತು ಹುಟ್ಟಿಸಿದರೆ ಅವು ಯಾವ ಬದುಕಲ್ಲ. ಸೊ ಅದಕ್ಕೆ ಏನು ಮಾಡುತ್ತೆ ಅಂತಂದರೆ, ಈಗ ಬೇಸಿಗೆ ಟೈಮ್ ಕೊನೆಗೆ ಅದು ಒಂಥರ ಪ್ರೌಢಾವಸ್ಥೆ ಬಂದರೂ ಕೂಡ ಮಳೆಗಾಲ ತನಕ ಕಾಯ್ತಾ ಇರುತ್ತೆ. ಮಳೆಗಾಲ ಬಂದ ತಕ್ಷಣ ಏನಾಗುತ್ತೆ, ನೀರಿನಲ್ಲಿ ಸಾಕಷ್ಟು ಅದಕ್ಕೆ ಬೇಕಾಗಿರ್ತಾ ಒಂದು ವಾತಾವರಣ ಅಂದರೆ ನೀರು, ಅದರಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ, ನಿಮಗೆ ಉಷ್ಣತೆ ಭಾಳಷ್ಟು ಕಡಿಮೆ ಆಗ್ಬಿಡುತ್ತೆ ಒಂದೇ ಸರಿಗೆನೆ. ಆಮೇಲೆ ಮಳೆ ಬಂದಾಗ ಏನಾಗುತ್ತೆ, ಎಲ್ಲ ಕಡೆಯಿಂದ ರೊಜ್ಜು ಎಲ್ಲ ಇದು ಶೇಖರಣೆ ಆಗಿ ಅದು ಒಂದು ಫಲವತ್ತತೆ ಆಗಿ ನೀರಿಗೆ ಫಲವತ್ತತೆ ಜಾಸ್ತಿ ಆಗುತ್ತೆ, ಅಲ್ಲಿಗೆ ಮೀನಿಗೆ ಬೇಕಾಗಿ ನೈಸರ್ಗಿಕ ಆಹಾರ ಜಾಸ್ತಿ ಆಗುತ್ತೆ, ಉಷ್ಣ ಕಡಿಮೆ ಆಗುತ್ತೆ, ರಸಸಾರದ ಸ್ಥಿರತೆ ಕಾಣ್ತೀವಿ. ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ, ಮೀನಿಗೆ ಬೇಕಾಗಿರ್ತಕ್ಕಂಥ ಒಂದು ಪರಿಪೂರ್ಣವಾದ ವಾತಾವರಣ ಸೃಷ್ಟಿ ಆಗುತ್ತೆ. ಸೊ ಅದನ್ನ ಸೆನ್ಸ್ ಮಾಡ್ಕೊಂಡು ಮೀನ್ ಏನ್ ಮಾಡುತ್ತೆ, ಆ ಈ ಟೈಮಲ್ಲಿ ನನಗೆ ಮರಿ ಹಾಕಿದ್ರೆ ನನ್ನ ಮಕ್ಕಳುಗಳು ಮುಂದೆ ಬದುಕುತ್ತವೆ, ಬೆಳೀತವೆ, ಉಳ್ಕೊಳ್ತವೆ ಅಂತ ಗ್ಯಾರಂಟಿ ಮಾಡಿಕೊಂಡು ಈ ಟೈಮಲ್ಲಿ ನಾವು ಸಾಮಾನ್ಯ ಮರಿ ಹಾಕ್ಲಿಕ್ಕೆ ಅವು ಪ್ರಯತ್ನ ಪಡ್ತವೆ. ಇನ್ನು ಮುಖ್ಯವಾಗಿ ನಮ್ಮ ಒಳನಾಡು ಮೀನು ಸಾಕಾಣಿಕೆಗೆ ಯೋಗ್ಯವಾದಂತ ಮೀನಿನ ತಳಿಗಳು ಯಾವ್ಯಾವು, ಅವುಗಳ ವಿಶೇಷತೆಗಳು ಏನೇನು ಅಂತೀರಿ? ಈಗ ಮೀನಿನಲ್ಲಿ ಏನಾಗುತ್ತೆ ಅಂದರೆ, ಒಳನಾಡಿನಲ್ಲೇ ತಗೊಂಡ್ರೆ ಸುಮಾರು ನಮ್ಮ ದೇಶದಲ್ಲಿ ಒಂದು 2,500 ವಿವಿಧ ತಳಿಗಳ ಮೀನಿಗಿದ್ದಾವೆ. ಎಲ್ಲವೂ ಕೂಡ ಕೃಷಿಗೆ ಅಥವಾ ನಮ್ಮ ಕಮರ್ಷಿಯಲ್ ಅಂತ ಹೇಳ್ತೀವಿ ಸಾಕಾಣಿಕೆ ಯೋಗ್ಯವಾಗಿಲ್ಲ. ಈ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ಗೆಂಡೆ ಮೀನುಗಳು ಅಂತ ಹೇಳ್ತೀವಿ ನಾವು, ಸಾಮಾನ್ಯವಾಗಿ ಗಂಗಾ ನದಿ ಮೂಲದ ಗೆಂಡೆ ಮೀನುಗಳು ಅಂತ. ಇವು ಕಟ್ಲಾ, ರೋಹು, ಮೃಗಾಲಿರ್ಬೋದು, ಅಥವಾ ವಿದೇಶದಿಂದ ತಂದು ನಮ್ಮ ದೇಶದಲ್ಲಿ ಇವತ್ತು ಆಲ್ರೆಡಿ ನಮಗೆ ಒಂದು ಹೊಂದ್ಕೊಂಡಿರ್ತಕ್ಕಂಥ ಹುಲ್ಗೆಂಡೆ ಇರ್ಬೋದು ಅಥವಾ ಬೆಳ್ಳಿಗೆಂಡೆ ಇರ್ಬೋದು, ಸಾಮಾನ್ಯ ಗೆಂಡೆ ಮೀನು ಇರ್ಬೋದು, ಇವು ಸಾಮಾನ್ಯವಾಗಿ ಇವತ್ತು ಕೂಡ ಈ ಇದರಲ್ಲಿ ನಮ್ಮ ಈ ಗೆಂಡೆ ಮೀನುಗಳಿದಾವಲ್ಲ, ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗ್ತಿರ್ತಕ್ಕಂಥ 80% ಒಳನಾಡು ಮೀನಿಗೆ ಈ ಮೀನುಗಳು ಮೂಲ ಅಂತ ಹೇಳ್ಬೋದು. ಒಂದು ಇದರಲ್ಲಿ ಏನಿದೆ ಅಂತಂದರೆ, ಈ ಮೀನುಗಳು ನದಿನಲ್ಲಿ ಸುಲಭವಾಗಿ ಮರಿ ಮಾಡ್ತವೆ. ಬಟ್ ಆದರೆ ನಮ್ಮಲ್ಲೇನು ಈ ನಮ್ಮಂಥ ಈ ಇಡ್ಕಟ್ಟಿನ ಒಂದು ಪರಿಸರ ಅಂತ ಹೇಳ್ತೀವಲ್ಲ, ಹೊಂಡ ಇರ್ಬೋದು ಅಲ್ಲಿ ಸರಿ ಮರಿ ಮಾಡಲ್ಲ. ಸೊ ನಾವು ಇಂಜೆಕ್ಷನ್ ಕೊಟ್ಬಿಟ್ಟು ಮರಿ ಮಾಡಿಸ್ಬೇಕಾಗತ್ತೆ ಇಲ್ಲಿ. ಸೊ ಅದೊಂದು ಇದರಲ್ಲಿ ಕೃತಕವಾಗಿ ನಾವು ಮಾಡಿಸ್ಬೇಕಾಗತ್ತೆ. ಯಾಕಂದ್ರೆ ಅದಕ್ಕೆ ಅದು ಮರಿ ಮಾಡಲ್ಲ ಅಂದ್ರೆ ಪ್ರಚೋದನೆ ಕೊಡಬೇಕಾಗುತ್ತೆ ಪ್ರಚೋದನೆ ಕೊಡಬೇಕಾಗತ್ತೆ ಅದೊಂದು ಕೆಲಸವನ್ನು ನಾವು ಮುಖ್ಯವಾಗಿ ಮಾಡ್ಬೇಕು. ಯಾಕಂದ್ರೆ ಅದು ಏನಾಗುತ್ತೆ, ಅದರಲ್ಲಿ ಬಹಳಷ್ಟು ನಮ್ಗೆ ಏನಾಗುತ್ತೆ ಅಂದ್ರೆ ಈ ಡಿಸ್ಅಡ್ವಾಂಟೇಜ್ ಇಂದ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಯಾಕಂದ್ರೆ ನಮಗ್ ಬೇಕಾಗಿರ್ತಕ್ಕಂಥ ಮೀನನ್ನ ಆಯ್ಕೆ ಮಾಡಿಕೊಂಡು ಮರಿ ಉತ್ಪಾದನೆ ಮಾಡ್ಬೋದು. ಆಮೇಲೆ ಯೂನಿಫಾರ್ಮ್ ಸೈಜ್ ಅಂದ್ರೆ ಒಂದೇ ಗಾತ್ರದ ಮೀನ್ ಮರಿಗಳು ನೋಡುದು, ಬೇಕಾದಾಗ ಕೂಡ ನಮಗೆ ಯಾವಾಗ ಬೇಕೋ ಮೀನ್ ಮರಿನ ಅವಾಗ ಮೀನ್ ಮರಿ ಉತ್ಪತ್ತಿ ಮಾಡ್ಕೋಬಹುದು. ಹಾಗಾಗಿ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ನಮ್ಮ ಆ ಎಲ್ಲಾ ಚಟುವಟಿಕೆ ನಮ್ ಕೈಯಲ್ಲಿದ್ದಂಗೆ ಆಗುತ್ತೆ, ಕಂಟ್ರೋಲ್ ಆಗಿದ್ದಂಗೆ ಆಗುತ್ತೆ. ಇನ್ನು ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಸಾಕುವಂತ ಮೀನಿನ ತಳಿಗಳು ಯಾವ್ಯಾವು ಮತ್ತೆ ಹೆಚ್ಚು ಒಂದು ಮರಿಗಳನ್ನು ಉತ್ಪಾದನೆ ಮಾಡುವಂತ ತಳಿಗಳು ಯಾವ್ಯಾವು ಅಂತೇಳಿ? ಈಗ ನಮ್ಮ ದೇಶದಲ್ಲಿ ಅಂತ ಹೇಳ್ಬೋದು, ಯಾಕಂದ್ರೆ ನಮ್ಮ ರಾಜ್ಯದಲ್ಲೂ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಈಗ ನಾನು ಈಗಾಗಲೇ ಗೆಂಡೆ ಮೀನುಗಳು ಕಟ್ಲಾರು ಹೋ ಮೃಗಾಲಿರ್ಬೋದು, ಈಗ ಹುಲ್ಗೆಂಡೆ ಇರ್ಬೋದು ಅಥವಾ ಬೆಳ್ಳಿಗೆಂಡೆ ಇರ್ಬೋದು ಸಾಮಾನ್ಯ ಗೆಂಡೆ ಇರ್ಬೋದು, ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತಿಲಾಪಿ ಅಂತ ಮೀನ್ ಸಾಕ್ತಿದ್ದಾರೆ, ಆಮೇಲೆ ಪಂಗೇಶಿಯಸ್ ಅಂತ ಮಾಡ್ತಾರೆ, ಇನ್ನೂ ಇತ್ತೀಚೆಗೆ ಅಂತಲ್ಲಿ ರೂಪಚಂದ್ ಅಂತೇಳಿ ಒಂದು ಸಾಕ್ತಾ ಇದಾರೆ. ಬಟ್ ಏನಂದ್ರೆ ತಿಲಾಪಿಯ ಒಂದು ಬಿಟ್ರೆ ಸ್ವಲ್ಪ ಅಲ್ಪ ಸ್ವಲ್ಪದಲ್ಲಿ ಮರಿ ಮಾಡ್ತಾ ಇದಾರೆ, ಬಟ್ ಇವ್ಯಾವನ್ನು ಕೂಡ ಬೇರೆ ಕಡೆಯಿಂದ ತಂದ್ಬಿಟ್ಟು ನಮಗೆ ಸಾಕಣೆ ಮಾಡ್ತಾ ಇದಾರೆ. ಅಂದ್ರೆ ಈಗ ನಮ್ಮಲ್ಲಿ ಸಾಕಷ್ಟು ಸಣ್ಣ ಮರಿಗಳನ್ನು ಕೂಡ ಪೂರೈಕೆ ಮಾಡ್ತಾರೆ, ಮತ್ತೆ ಬೆರಳುದ್ದದ ಮರಿಗಳನ್ನು ಕೂಡ ಪೂರೈಕೆ ಮಾಡಲಾಗುತ್ತೆ. ಇವುಗಳನ್ನ ಯಾವ ರೀತಿ ಸಾಕಾಣಿಕೆ ಮಾಡಬೇಕಾಗುತ್ತೆ? ಈ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಸಾಕಷ್ಟು ಮೀನು ಮರಿ ಉತ್ಪಾದನೆ ಕೇಂದ್ರಗಳಿದಾವೆ, ಆಮೇಲೆ ಸಾಕಣೆ ಕೇಂದ್ರಗಳಿದಾವೆ. ಮರಿ ಉತ್ಪಾದನೆ ಕೇಂದ್ರಗಳು ಇದ್ದಾಗ ಏನಾಗುತ್ತೆ, ಇದ್ದಾಗ ಅದಕ್ಕೆ ಸಾಕಣೆ ಮಾಡೋದಕ್ಕೆ ಸಾಕಷ್ಟು ಜಾಗ ಬೇಕಾಗುತ್ತೆ, ನೂರಾರು ಎಕರೆ ಬೇಕಾಗುತ್ತೆ. ಈ ಸರ್ಕಾರಿ ಮಟ್ಟದಲ್ಲಿ ಅಷ್ಟೊಂದು ಎಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಎಲ್ಲದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಬಟ್ ಏನಾಗುತ್ತೆ ಅಂದ್ರೆ ಸಾಮಾನ್ಯ ಮೀನನ್ನ ಒಂದು ಹಂತ ಇರುತ್ತೆ, ಸ್ಪಾನ್ ಅಥವಾ ಫ್ರೈ ಅಂತೇಳಿ, ಅಲ್ಲಿ ಕಡಿಮೆ ಜಾಗದಲ್ಲಿ ಹೆಚ್ಚನ್ನ ಮರಿಗಳನ್ನ ಸಾಕ್ಬೋದು. ಆ ಟೈಮಲ್ಲಿ ಫ್ರೈ ಅಂದ್ರೆ ಸ್ಪಾನ್ ಅಂತ ಹೇಳಿದ್ರೆ ಜಸ್ಟ್ ಮರಿ ಮೊಟ್ಟೆ ಹಿಟ್ಟು ನಾಲ್ಕನೇ ದಿನಕ್ಕೆ ಸ್ಪಾನ್ ಅಂತ ಹೇಳ್ತೀವಿ, ಫ್ರೈ ಅಂದ್ರೆ 10-12 ದಿನ ಅಥವಾ ನಮ್ಮ ವಾತಾವರಣದ ಪ್ರಕಾರ 15 ದಿನ ತನಕ ಫ್ರೈ ಅಂತ ಹೇಳ್ತೀವಿ ಈ ಮರಿಗಳನ್ನ. ಸೊ ಇಂಥ ಹಂತದಲ್ಲಿ ಸಾಮಾನ್ಯವಾಗಿ ರೈತರಿಗೆ ಕೊಡ್ತಾರೆ, ಯಾಕಂದ್ರೆ ಅಲ್ಲಿ ಸಾಕಣೆಗೆ ಅಷ್ಟೊಂದು ಜಾಗ ಇರೋದಿಲ್ಲ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರೆ ಇದೊಂಥರ ಜೀವ ಇರತಕ್ಕಂಥ ಪ್ರಾಣಿ ಮತ್ತೆ ಅತಿ ಸೂಕ್ಷ್ಮವಾಗಿರುತ್ತೆ ಈ ಹಂತದಲ್ಲಿ. ಇದನ್ನ ನಾವು ಎಷ್ಟು ಚಿಕ್ಕ ಮಗುವಿನಿಂದ ಎಷ್ಟು ಕಾಜಿಯಿಂದ ಸಾಕ್ತೀವಲ್ಲ ಅಷ್ಟು ಮಗು ಆರೋಗ್ಯವಾಗಿರುತ್ತಲ್ಲ, ಆ ತರ ಇದರಲ್ಲಿ ಬದುಕುಳಿಯುವಿಕೆ ಮತ್ತು ಬೆಳವಣಿಗೆ ಬಹಳ ಆಗತ್ತೆ ಇರುತ್ತೆ. ಇದನ್ನ ನಾವು ಏನಾಗುತ್ತೆ ಬಹಳಷ್ಟು ಸೂಕ್ಷ್ಮ ರೀತಿಯಲ್ಲಿ ಅತಿ ಜಾಗರೂಕತೆಯಿಂದ ನಾವು ಒಂದು ಹೊಂಡ ತಯಾರು ಮಾಡಿ ಅಲ್ಲಿ ಬೇಕಾಗಿರತಕ್ಕಂಥ ವಾತಾವರಣವನ್ನು ಪೂರಕವಾದ ವಾತಾವರಣ ಸೃಷ್ಟಿ ಮಾಡಿ ಮೀನ್ ಮರಿ ಬಿಡಬೇಕಾಗತ್ತೆ. ಇದಕ್ಕೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸಾಮಾನ್ಯವಾಗಿ ಆಲ್ರೆಡಿ ಗುರುತಾಗಿರ್ತಕ್ಕಂಥ ಒಂದು ಹೊಂಡದಲ್ಲಿ ಅದನ್ನ ಕಂಪ್ಲೀಟ್ ನೀರನ್ನು ತೆಗೆದು ಬಿಡ್ತೀವಿ, ಬಸ್ತ್ಬಿಡ್ಬೇಕು. ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಭಕ್ಷಕ ಮೀನುಗಳು ಇರ್ತವೆ ಅಥವಾ ನಮಗೆ ಉಪಯೋಗ ಇಲ್ದಕ್ಕಿರ್ತಕ್ಕಂಥ ಮೀನುಗಳು ಇರ್ತವೆ, ಕಳೆ ಮೀನುಗಳು ಅಂತ ಅವನ್ನ ತೆಗೆದು ಬಿಡ್ತೀವಿ ನಾವು. ತೆಗೆದು ಬಿಟ್ಟು ನಂತರ ಏನ್ ಮಾಡ್ತೀವಿ ಅದಕ್ಕೆ ಸಾಮಾನ್ಯವಾಗಿ ಪೆಸ್ಟಿಸೈಡ್ ಅಂತಂದ್ರೆ ಮೀನಿನ ನಾಶಕ ಅಂತ ಹೇಳ್ತೀವಿ, ಅದನ್ನು ಉಪಯೋಗಿಸ್ತೀವಿ. ಸಾಮಾನ್ಯವಾಗಿ ಈ ಮಹು ಆಯಿಲ್ ಕೇಕ್ ಅಂತ ಹೇಳ್ತೀವಿ ಅಥವಾ ಚಾ ಪುಡಿದು ಅಥವಾ ಬೆಲ್ಲದ್ದು ಏನಾರು ಹಾಕ್ಬೋದು. ಅಂದ್ರೆ ಈ ಹಿಪ್ಪೆ ಎಣ್ಣೆ ಅಂತ ಹಾಕ್ತಿವಿ, ಅದನ್ನೆಲ್ಲ ಹಾಕ್ಬಿಟ್ಟು ಅದೇನಾಗುತ್ತೆ ಒಂದು ವಾರ 10 ದಿವಸ ಆದ್ಮೇಲೆ ಅದು ಪ್ಲಾಂಟ್ ಆರಿಜಿನ್ ಇರೋದ್ರಿಂದ ಅದು ಕೂಡ ಕೊಳತ್ ಬಿಟ್ಟು ಗೊಬ್ಬರ ಆಗ್ತದೆ. ಆ ನಂತರ ನೀರನ್ನ ಸ್ವಲ್ಪ ರೈಸ್ ಮಾಡ್ತೀವಿ, ಜಾಸ್ತಿ ಎತ್ತರಿಸ್ಬೇಕು. ಅವಾಗ ಏನಾಗುತ್ತೆ ಅದು ಗೊಬ್ಬರ ಹಾಕ್ತಿವಿ, ಮತ್ತೆ ಸ್ವಲ್ಪ ಹಾಕ್ದಾಗ ಏನಾಗುತ್ತೆ ನೈಸರ್ಗಿಕವಾಗಿ ನಮ್ಗೆ ಮೀನಿಗೆ ಬೇಕಾದ ಆಹಾರ ಉತ್ಪತ್ತಿ ಆಗುತ್ತೆ, ಅಂದ್ರೆ ಪ್ಲಾಂಕ್ಟನ್ ಅಂತ ಹೇಳ್ತೀವಿ. ಅದ್ರ ಜೊತೆಗಡೆಗೆ ಆ ಟೈಮ್ನಲ್ಲಿ ನಾವು ಒಂದು ಗುರುತ್ ಮಾಡ್ಕೋಬೇಕು, ಏನಂದ್ರೆ ಇದೆಯೋ ಇಲ್ಲ ಅಂತ ಗ್ಯಾರಂಟಿ ಮಾಡ್ಕೋಬೇಕಾಗತ್ತೆ. ನೈಸರ್ಗಿಕ ಆಹಾರ ಹೆಚ್ಚಿದೆ ಅಂತ ಖಚಿತಪಡಿಸ್ಕೊಂಡ ಮೇಲೆ ಈ ಸ್ಪಾನ್ ಆಗ್ಲಿ ಫ್ರೈ ಆಗ್ಲಿ ಬಿಡಬೇಕು. ಅದರಲ್ಲಿ ಬಿಟ್ಟ ನಂತರ ಈ ನೈಸರ್ಗಿಕ ಆಹಾರ ಬೇಗ ಬೇಗ ಖಾಲಿ ಆಗ್ಬಿಡುತ್ತೆ. ಸೊ ಅದ್ರ ಜೊತೆ ಕೃತಕ ಆಹಾರನ ಕೊಡಬೇಕಾಗತ್ತೆ, ಮೇಲಿನ ಆಹಾರ ಕೊಡಬೇಕಾಗತ್ತೆ. ಇದರಲ್ಲಿ ಏನಾಗುತ್ತೆ ಒಂದು ನಾವು ಗಮನಿಸ್ಬೇಕಂದ್ರೆ ತುಂಬಾ ಚಿಕ್ಕ ಮರಿಗಳು ಇರೋದ್ರಿಂದ ಅವುಗಳು ಬೆಳವಣಿಗೆಗೆ ಪೂರಕವಾಗಿರತಕ್ಕಂಥ ಪ್ರೋಟೀನ್ ಯುಕ್ತ ಆಹಾರ ಜಾಸ್ತಿ ಕೊಡಬೇಕಾಗತ್ತೆ. ಈಗ ಅಕ್ಕಿ ತೌಡು ಜೊತೆಗೆಡೆಗೆ ಶೇಂಗಾ ಹಿಂಡಿ ಅಂತದೆಲ್ಲ ಪ್ರೋಟೀನ್ ಇರುತ್ತಲ್ಲ ಅದನ್ನ ಕೊಡಬೇಕಾಗತ್ತೆ. ಈ ಸಾಮಾನ್ಯವಾಗಿ ಮರಿ ಸಾಕಣೆ ಮಾಡೋದ್ರಲ್ಲಿ ಪ್ರೋಟೀನ್ ಸಾಮಾನ್ಯವಾಗಿ 30-36% ತನಕನೂ ಬರುತ್ತೆ. ಇದನ್ನೆಲ್ಲ ಕಾಜಿ ತಗೊಂಡು ನಾವೊಂದು ತಿಂಗಳು ಅಥವಾ 45 ದಿವಸ ಇನ್ ಕೆಲವು ಸರಿ 60-70 ದಿವಸ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮಗೆ ಸಾಮಾನ್ಯ 1.5-2 ಇಂಚ್ ತನಕ ಆ ತಳಿ ಮೇಲೆ ಮರಿಗಳು ರೆಡಿ ಆಗ್ತವೆ, ಬೆಳೀತವೆ. ಸೊ ಇಂಥ ಮರಿಗಳನ್ನ ನಾವು ರೈತರಿಗೆ ಕೊಡಬೇಕಾಗತ್ತೆ. ಈ ರೈತ ಈ ತಂದ ತಕ್ಷಣ ಮರಿ ತಂದ 2 ಇಂಚಿಂದ ಬಿಟ್ಬಿಟ್ಟು ಎಲ್ಲೋಗ್ಬಿಟ್ಟು ಅಂತ ಅಂತಲ್ಲ, ಈ ಸಾಮಾನ್ಯವಾಗಿ ಮೀನ್ ಸಾಕಣೆ ಅತ್ಯಂತ ಲಾಭದಾಯಕ ಉದ್ಯಮ. ಇದ್ರ ಜೊತೆಗೆ ಲಾಭ ಬರಬೇಕು ಅಂತಂದ್ರೆ ನಮಗೆ ಅದಕ್ಕೆ ಎಷ್ಟು ನಾವು ಲಾಭ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಅದರಿಂದ ಅಷ್ಟೇ ನಾವು ಕೇರ್ ತಗೊಳ್ಬೇಕಾಗತ್ತೆ, ಕಾಳಜಿ ತಗೋಬೇಕಾಗತ್ತೆ. ಈಗ ನಾನು ಈಗಾಗಲೇ ಹೇಳಿದೆ, ಈಗ ಮರಿ ಸಾಕಣೆ ಮಾಡ್ಬೇಕಾದ್ರೆ ಹೊಂಡ ತಯಾರು ಮಾಡ್ತೀವಿ ಅಂತೇಳಿ, ಇಲ್ಲೂ ಕೂಡ ಅದೇ ತರ ಹೊಂಡನ ಮೀನ್ ಮರಿ ಬಿಡೋದ್ಕಿಂತ ಮುಂಚೆ ಕಂಪ್ಲೀಟ್ ಎಲ್ಲ ಬಸ್ಬಿಟ್ಟು ನೀರು ತೆಗೆದು ಅದಕ್ಕೆ ಮಹು ಆಯಿಲ್ ಕೇಕನ್ನೆಲ್ಲ ಹಾಕಿ ಅಲ್ತಕ್ಕಂಥ ಅನುಪಯುಕ್ತ ಮೀನುಗಳು ಕಳೆ ಮೀನುಗಳೆಲ್ಲ ತೆಗೆದು ಅದಾದ ನಂತರ ನೀರನ್ನು ಸ್ವಲ್ಪ ಒಂದೇ ಅಥವಾ ಎರಡು ಅಡಿ ಅಷ್ಟು ನೀರು ನಿಲ್ಲಿಸಿ ಗೊಬ್ಬರ ಹಾಕಿ ಅದರಲ್ಲಿ ಸಾಕಷ್ಟು ನೈಸರ್ಗಿಕ ಉತ್ಪತ್ತಿ ಆಗಿದೆ ಅನ್ನೋದು ಗ್ಯಾರಂಟಿ ಮಾಡಿಕೊಂಡು ಒಂದು ಎಕರೆಗೆ ಎರಡು ಎರಡೂವರೆ ಇಂಚ್ ಮೀನಿದ್ರೆ 4,000 ಮರಿ ಹಾಕಿದ್ರೆ ಅಂದರೆ ಒಂದು ಎಕರೆ ಹೊಂಡ ಇರಬೇಕು. ಒಂದು ಎಕರೆ ಹೊಂಡಕ್ಕಿದ್ರೆ 2,500 2,350 4,000 ತನಕ ಬಿಡ್ತಾರೆ. ಬಿಟ್ಬಿಟ್ಟು ಏನಾಗುತ್ತೆ ಅದನ್ನು ನೀವು ಮಾಡಬೇಕು. ಇದ್ರ ಜೊತೆಗಡೆಗೆ ಏನಾಗುತ್ತೆ ಅಂದರೆ ನೈಸರ್ಗಿಕ ಆಹಾರ ಹೊಂಡದಲ್ಲಿ ಬೇಗ ಬೇಗ ಖಾಲಿ ಆಗ್ಬಿಡುತ್ತೆ. ಸೊ ಹಾಗೆ ಕೃತಕ ಆಹಾರ ಕೊಡಬೇಕಾಗತ್ತೆ. ನಮ್ಮಲ್ಲಿ ಕೆಲವು ಸರಿ ಏನಾಗುತ್ತೆ ಅಂದರೆ ಕೃತಕ ಆಹಾರ ಅಂದರೆ ಅಕ್ಕಿ ತೌಡು ಶೇಂಗಾ ಹಿಂಡಿ ಭಾಳ ದಿನದಿಂದ ಕೊಡ್ತಾ ಇದ್ದೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಲಾಭ ಜಾಸ್ತಿ ತರಲಿಕ್ಕೆ ಕೃತಕ ಆಹಾರನ ಕೂಡ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಅಂಥ ಆಹಾರನ ತಂದು ಮೀನು ಸಾಕಣೆ ಮಾಡಿದಾಗ ನೋಡುತ್ತೆ. ಆಮೇಲೆ ಆಹಾ ಇದು ಮೀನಿನಲ್ಲಿ ಸಾಮಾನ್ಯ ಖರ್ಚು ಜಾಸ್ತಿ ಬರೋದಂದ್ರೆ ಇದಕ್ಕೇನೆ ನಮಗೆ ಆಹಾರಕ್ಕೇನೆ ಆಹಾರಕ್ಕೆ ಶೇಕಡ 60-70% ಖರ್ಚು ಬರ್ತದೆ. ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಬ್ಯಾಕ್ ಫೀಡಿಂಗ್ ಮಾಡ್ತಾರೆ. ಬ್ಯಾಕ್ ಫೀಡಿಂಗ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಆಹಾರ ಪೋಲಾಗೋದು ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ. ಸೊ ಈ ತರ ಮಾಡಿದಾಗ ಏನಾಗುತ್ತೆ ನಮ್ಗೆ ಮಾಡಿದಾಗ ಒಂದು ತಜ್ಞರ ಸಲಹೆ ಪಡ್ಕೊಂಡು ನಾವು ವೈಜ್ಞಾನಿಕವಾಗಿಯೇ ಮಾಡಿದ್ದೇ ಆದ್ರೆ ಮೀನು ಕೃಷಿನ ಒಂದು ಎಕರೆಗೆ ಸಾಮಾನ್ಯವಾಗಿ ಒಂದು 4-5 ಟನ್ ಕೆಲವರಲ್ಲಿ 5 ಟನ್ ತನಕ ಮೀನು ತೆಗೆದಿದ್ದಾರೆ. ಅದಷ್ಟು ಮಟ್ಟಿಗೆ ಇದು ನಮ್ಮ ಗೆಂಡೆ ಮೀನುಗಳು ನಾನು ಹೇಳ್ತಾ ಇರೋದು. ಅದ್ರ ಜೊತೆಗೆ ಆಧುನಿಕ ಪದ್ಧತಿನಲ್ಲಿ ನೀವೇನಾದರೂ ಏರೇಟರ್ಸ್ ಎಲ್ಲ ಇಟ್ಟರೆ ಗಾಳಿ ಯಂತ್ರ ಅದೆಲ್ಲ ಮಾಡಿದರೆ 1 ಎಕರೆ 10 ಟನ್ ತನಕ ತೆಗಿಬೋದು. 10 ಟನ್ ಅದೇ ನಾವು ಆಮ್ಲಜನಕ ಕೊರತೆ ಆಗದಂಗೆ ನೋಡ್ಕೋಬೇಕಾಗತ್ತೆ. ಅಮೋನಿಯಾ ಅಲ್ಲಿ ಜಾಸ್ತಿ ಆಗದಂಗೆ ನೋಡ್ಕೋಬೇಕಾಗತ್ತೆ. ಸೊ ಇಷ್ಟೆಲ್ಲ ಕೇರ್ ತಗೊಂಡಾಗ ಮೀನು ಉತ್ಪತ್ತಿ ಸಾಮಾನ್ಯ ಜಾಸ್ತಿ ಆಗೇ ಆಗುತ್ತೆ. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತಿಲಾಪಿ ಅಂತ ಬಂದಿದೆ ಮೀನು. ಅದರದ್ದು ಏನಪ್ಪ ಅಂದರೆ ಗುಣ ವಿಶೇಷ ಅಂತಂದರೆ ಈ ಸಾಮಾನ್ಯ 350-400 ಗ್ರಾಮ್ ಬೆಳೆದ ತಕ್ಷಣವೇ ನಾವು ಮಾರುಕಟ್ಟೆಗೆ ಕಳಿಸ್ಬೋದು. ಅದು 2 ಬೆಳೆ ತೆಗಿಬೋದು ಒಂದು ವರ್ಷಕ್ಕೆ 2 ಬೆಳೆ ತೆಗಿಬೋದು. ಸೊ ಅಲ್ಲಿ ಹೆಂಗಿದೆ ಅಂದರೆ ಇವತ್ತಿನ ತಾಂತ್ರಿಕತೆ ಅಂದರೆ ಈ ರೈತ ಸರ್ ನನ್ನ ಹತ್ರ ದುಡ್ಡಿದೆ ನಾನು 5 ಟನ್ ತೆಗಿತೀನಿ ಅಂದರೆ 5 ಟನ್ನಿಗೆ ಆಗೋಷ್ಟು ತಾಂತ್ರಿಕತೆ ಇದೆ. ಇಲ್ಲ ನನ್ನ ಹತ್ರ ಹಣ ಇದೆ ನಾನು ಜಾಸ್ತಿ ಖರ್ಚು ಮಾಡಿ ನಾನು ಜಾಸ್ತಿ ದುಡಿತೀನಿ ಅಂದರೆ 10 ಟನ್ ತನಕ ತೆಗಿಬೋದು 20 ಟನ್ ತೆಗಿಬೋದು. ಅದು ಅದರಿಂದ ಕಸ್ಟಮೈಸ್ಡ್ ಅಂತ ಹೇಳ್ತೀವಲ್ಲ ಆ ಥರ ರೈತರಿಗೆ ಒಂದು ಆಗ್ಬೋದು, ರೈತರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ. ಹೌದು, ಇದೇ ಅನುಗುಣವಾಗಿ ತಂತ್ರಜ್ಞಾನ ಇದೆ, ತಂತ್ರಜ್ಞಾನ ಇದೆ. ಅದ್ರ ಜೊತೆ ಪಂಗೇಸಿಯಸ್ ಮೀನ್ ಇದೆ. ಪಂಗೇಸಿಯಸ್ ಮೀನ್ ಕೂಡ ಅಷ್ಟೇ, ಅದು ಏರಿಯಲ್ ಬ್ರೀತರ್ ಅಂತ ಹೇಳ್ತೀವಿ, ಗಾಳಿ ಉಸಿರಾಡ್ತಕ್ಕಂಥ ಮೀನು. ಸೊ ಅದನ್ನು ಕೂಡ ಅಷ್ಟೇ, ನೀವು ಎಷ್ಟು ಅಂದರೆ ಒಂದು 10-18 ಟನ್ ತನಕ ತೆಗಿಬೋದು ಒಂದು ಎಕರೆಗೆ. ಬಟ್ ಅಷ್ಟೇ ಫೀಡ್ ಹಾಕಬೇಕಾಗತ್ತೆ, ಆಹಾರ ಹಾಕಬೇಕಾಗತ್ತೆ ಒಂದು. ಆಮೇಲೆ ತೀರಾ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ರೀಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಬಂದಿದೆ. ಅದಂತೂ ಅದ್ಭುತ. ಅದು ಏನಂತಂದ್ರೆ ನಿಮಗೆ ಬಹಳಷ್ಟು ಖರ್ಚು ಬರುತ್ತೆ ಬಟ್ ಅಷ್ಟೇ ಲಾಭ ಬರುತ್ತೆ. ಅಲ್ಲೆಲ್ಲ ನಿಮಗೆ ಒಂದು ಲೀಟ್ರಿಗೆ ಇಷ್ಟು ಮೀನು ಅಂತ ತೆಗಿತಾರೆ, ಅಲ್ಲಿ ಲೀಟ್ರ್ ನೀರು ಹಾಕಿದ್ರೆ ಇಷ್ಟು ಅಂತ ತೆಗಿತಾರೆ. ಸಾಮಾನ್ಯವಾಗಿ ಒಂದು 40,000 ನೀರು ಹಿಡಿತಕ್ಕಂಥ ಟ್ಯಾಂಕ್ನಲ್ಲಿ ನೀವು ಕಂಪ್ಲೀಟ್ ಅದೇನು ರೀಸರ್ಕ್ಯುಲೇಟರಿ ಸಿಸ್ಟಮ್ನ ಅಳವಡಿಸಿದ್ದೇ ಆದರೆ, ಉದಾಹರಣೆ ನಾವು ಹೈದರಾಬಾದಲ್ಲಿ ನೋಡಿದ್ದೀವಿ, ಒಂದು 1 ಎಕರೆಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅವ್ರಿಗೆ 1.5 ಕೋಟಿ ರೂಪಾಯಿ ಖರ್ಚು ಬಂದಿದೆ. ಬಟ್ ಏನಂದ್ರೆ ಉತ್ಪತ್ತಿ 1 ವರ್ಷಕ್ಕೆ 250-260 ಟನ್ ತನಕ ಬರುತ್ತೆ ಉತ್ಪತ್ತಿ, ಅಷ್ಟೇ ಉತ್ಪತ್ತಿ ಬರುತ್ತೆ. ಸೊ ರೀಸರ್ಕ್ಯುಲೇಟರಿ ಸಿಸ್ಟಮ್ನ ಇತ್ತೀಚಿನ ತಾಂತ್ರಿಕತೆಯಲ್ಲೂ ಕೂಡ ಚಿಕ್ಕ ಚಿಕ್ಕದಾಗಿ ಮಾಡೋ ಒಂದು ಪ್ರಯತ್ನ ನಡೆದಿದೆ. ಕೆಲವರಲ್ಲಿ ಬೆಂಗಳೂರು ಒಂದು ಒಬ್ಬರು ಇಬ್ಬರು ಮಾಡಿದ್ದಾರೆ ಈಗ. ಅಂದರೆ ಇನ್ನೂ ಒಂದು ವಿಶೇಷತೆ ಅಂತಂದರೆ ಅಕ್ವಾಫೋನಿಕ್ಸ್ ಅಂದರೆ, ಅಕ್ವಾಫೋನಿಕ್ಸ್ ಅಂದರೆ ತರಕಾರಿ ಮತ್ತು ಮೀನನ್ನು ಜೊತೆ ಜೊತೆಯಾಗಿ ಬೆಳೆಯತಕ್ಕಂಥದ್ದು ಸಾಕುವಂಥದ್ದು. ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಮೀನಿಗೆ ನಾವು ಆಹಾರ ಹಾಕ್ತೀವಿ, ಆಹಾರ ಹಾಕಿದಾಗ ಏನಾಗುತ್ತೆ ಕೆಲವು ಅಷ್ಟು ಉಳಿದಿರ್ತದೆ ಆಹಾರ. ಆಮೇಲೆ ಅದ್ರ ಜೊತೆಗಡೆಗೆ ಅದ್ರದ ಒಂದು ಮಲಮೂತ್ರ ವಿಸರ್ಜನೆ ಆಗುತ್ತಲ್ಲ, ಅದು ಏನಾಗುತ್ತೆ ಅಂದ್ರೆ ಈ ಗಿಡಗಳಿಗೆ ಅಂದ್ರೆ ಗಿಡಗಳಿಗೆ ತರಕಾರಿಗೆ ಅದೊಂದು ಪೋಷಕಾಂಶ ಆಗುತ್ತೆ. ಆ ಪೋಷಕಾಂಶಗಳು ನೀರಿನಲ್ಲಿ ಕರಗಿರ್ತಕ್ಕಂಥ ಪೋಷಕಾಂಶಗಳನ್ನ ಬೇಗ ಬೇಗ ನೀರಿನಲ್ಲಿ ಇರ್ಕೊಂಡ್ಬಿಟ್ಟು ಬೇಗ ಬೇಗ ಬೆಳೀತವೆ. ಓಹೋ, ತರಕಾರಿಗಳು ಆ ತರಕಾರಿಗಳಿಂದ ಬಂದಿರತಕ್ಕಂಥ ನೀರು ಫಿಲ್ಟರ್ ಆಗಿ ಬಂದಿರುತ್ತೆ, ಅಲ್ಲಿ ಮತ್ತೆ ಫಿಲ್ಟರ್ನ ಅಳವಡಿಸಿರ್ತಾರೆ, ಅದು ಫಿಲ್ಟರ್ ಆಗಿ ಮತ್ತೆ ಬಂದು ಹೊರಗಡೆ ಮತ್ತೆ ಶುದ್ಧವಾದ ನೀರು ಅದೇ ನೀರು ತೊಟ್ಟಿ ಬರುತ್ತೆ. ಸೊ ಇದೊಂದು ಇದು ಅಂತ. ಇನ್ನು ಇತ್ತೀಚಿನ ಬಯೋಪ್ಲಾಕ್ ಸಿಸ್ಟಮ್ ಅಂತ ಮಾಡಿದರೆ ಅಲ್ಲಿ ನಾವು ಏರ್ ಬ್ಲೋಯರ್ಸು ಮತ್ತು ಏರ್ ಡಿಫ್ಯೂಸರ್ಸ್ ಇಡ್ತೀವಿ. ಅಲ್ಲಿ ಸಾಮಾನ್ಯವಾಗಿ ಇದನ್ನು ಸ್ವಲ್ಪ ಖರ್ಚು ಜಾಸ್ತಿ ಬರೋದ್ರಿಂದ ಏರೇಟರ್ಸ್ ಇರಬೇಕು, ಜನರೇಟರ್ ಇರಬೇಕು, ಇದೆಲ್ಲ ಇರೋದ್ರಿಂದ ಸಾಮಾನ್ಯವಾಗಿ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಮೀನುಗಳನ್ನು ಬೆಳೆಸಲಿಕ್ಕೆ, ಸೀಗಡಿ ಅಂತ ಮೀನು ಬೆಳೆಸಲಿಕ್ಕೆ ಉಪಯೋಗಿಸ್ತಿದ್ದಾರೆ. ಇದು ಒಂದು ಹೊಸ ತಾಂತ್ರಿಕತೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ನಾವು ಮೀನು ಹೊಂಡ ತಯಾರು ಮಾಡ್ಕೋಬೇಕಾದ್ರೆ ಯಾವ ರೀತಿಯಾದಂಥ ಜಮೀನು ಅಥವಾ ಮಣ್ಣು ಒಳ್ಳೆಯದು ಅಂತ, ಈ ಸಾಮಾನ್ಯವಾಗಿ ನಾವ್ ಏನಾಡ್ತೀವಿ, ಇತ್ತೀಚಿನ ದಿನಗಳಲ್ಲಿ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ ಕಡಿಮೆ ಆಗ್ತಾನೆ ಇದೆ. ಹೌದೌದು. ಈಗ ಅಂತ ಸಂದರ್ಭದಲ್ಲಿ ನಾವು ಮೀನು ಸಾಕಣೆ ಜಾಸ್ತಿ ಲಾಭ ಬರ್ತದೆ ಅಂತೇಳಿ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನು ಬಳಸಂಗಿಲ್ಲ, ಬಳಸಿ ನಾವು ಮಾಡೋದಾದ್ರೆ ಇನ್ನಾದು ನಮ್ಮ ಭೂಮಿ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಅದಕ್ಕೆ ಈಗ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಈ ಕಾವೇರಿ ಇರ್ಬೋದು, ನಮ್ಮಲ್ಲಿ ತುಂಗಭದ್ರಾ ಇರ್ಬೋದು, ಕೃಷ್ಣಾರ್ ಇರ್ಬೋದು, ಇಂಥ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು ಒಂದು 2 ಲಕ್ಷ ಹೆಕ್ಟರ್ನಷ್ಟು ಸುಮಾರು ಒಂದು 2.5-5 ಲಕ್ಷ ಎಕರೆಯಷ್ಟು ಸೌಳು ಜೌಳು ಮತ್ತೆ ಜೌಗ್ ಪ್ರದೇಶ ಇದೆ. ಸೊ ಅಂತ ಪ್ರದೇಶನ ನಾವೇನಾದ್ರೂ, ಯಾಕಂದ್ರೆ ಅದು ಕೃಷಿಗೆ ಯೋಗ್ಯವಾಗಿರಲ್ಲ, ಸೊ ಅಂತ ಪ್ರದೇಶದಲ್ಲಿ ನಾವೇನಾದ್ರು ಮೀನ್ ಸಾಕಣೆ ಮಾಡ್ಕೊಂಡು ಹೊಂಡ ಮಾಡ್ಕೊಂಡು ನಾವೇನಾದ್ರು ಮಾಡಿದ್ದೇ ಆದ್ರೆ ಇಡೀ ನಮ್ಮ ದೇಶದಲ್ಲಿ ಕರ್ನಾಟಕನ ಒಂದು ಅತ್ಯಂತ ಅತಿ ಹೆಚ್ಚು ಮೀನು ಉತ್ಪತ್ತಿ ಮಾಡತಕ್ಕಂತ ಒಂದು ರಾಜ್ಯವನ್ನಾಗಿ ನಾವು ಮಾಡ್ಲಿಕ್ಕೆ ನಮ್ಮ ಪ್ರಯತ್ನ ಮಾಡಬಹುದು. ಅಂದ್ರೆ ಕನಿಷ್ಠ ಎಷ್ಟು ಉದ್ದಾಗಲ ಆಳ ಇರಬೇಕಾಗತ್ತೆ ಮೀನಿನ ಹೊಂಡ ಅಂದ್ರೆ? ಈಗ ಸಾಮಾನ್ಯ ಮೀನು ಚಲಿಸಿ ಆ ಕಡೆ ಈ ಕಡೆ ಚಲಿಸ್ಕಂತ ಬೆಳಿತಕ್ಕಂತ ಪ್ರಾಣಿ, ನೀವು ಏನಾಗತ್ತೆ ಅಂದ್ರೆ ಈ ಚಿಕ್ಕ ಚಿಕ್ಕ ಪಾಂಡ್ ಆದಾಗ ಏನಾಗುತ್ತೆ, ಅದಕ್ಕೆ ಅದರ ಒಂದು ಜೀವನಾಂಶಕ್ಕೆ ಜೀವನಕ್ಕೆ ಅವಶ್ಯಕ ಇರತಕ್ಕಂತ ಒಂದು ವಾತಾವರಣ ಸೃಷ್ಟಿ ಮಾಡದೆ ಮಾತ್ರ ಅದು ಸಮೃದ್ಧವಾಗಿ ಬೆಳೀತದೆ. ಆಹಾರ ಕೊಡಬೇಕಾಗತ್ತೆ, ಆಹಾರ ಮಾತ್ರ ಅಲ್ಲ, ಏರೇಷನ್ ಬೇಕಾಗತ್ತೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆ ಆಮ್ಲಜನಕ ಬೇಕಾಗತ್ತೆ. ಆಮೇಲೆ ನಮ್ಮ ಇದು ರಸಸಾರನ ನಿಯಂತ್ರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರಬಾರ್ದು, ಅಮೋನಿಯಾ ಬಿಲ್ಡಪ್ ಆಗಬಾರ್ದು, ಅದೆಂತ ಎಲ್ಲ ಒಂದು ವಾತಾವರಣ ಸೃಷ್ಟಿ ಮಾಡದೆ ಮಾತ್ರ ಅದು ಬೆಳೀತದೆ. ಇಲ್ಲ, ನಾವು ಸಾಮಾನ್ಯವಾಗಿ ಬೆಳೆಸ್ತೀವಿ ಅಂತಂದ್ರೆ ಎಷ್ಟು ನಿಮ್ಮ ಹೊಂಡ ದೊಡ್ಡದಿರುತ್ತೋ ಅಷ್ಟು ಚೆನ್ನಾಗಿ ಮೀನು ಬೆಳೀತದೆ, ಯಾಕಂದ್ರೆ ಅಡ್ಡಾಡ್ಕೊಂಡು ಬೆಳೆಯುವಂಥ ಜಾತಿ. ಈಗಂತೂ ಬಳ್ಳಾರಿ ರಾಯಚೂರು ಕಡೆಗೆ ಹೋದ್ರೆ ನಿಮಗೆ 1 ಎಕರೆಯಿಂದ ಹಿಡಿದು 50 ಎಕರೆ ತನಕ ಒಂದೊಂದೇ ಹೊಂಡ ಇದಾವೆ, ಹೊಂಡಗಳಿದಾವೆ. ಅಂದ್ರೆ ಆಳ ಎಷ್ಟು ಇರಬೇಕಾಗುತ್ತೆ? 1 ಮೀಟರ್ ಇಂದ 1.5 ಮೀಟರ್ ಸಾಕಾಗುತ್ತೆ, ಅಂದ್ರೆ 5-6 ಅಡಿ ಸಾಕಾಗತ್ತೆ. ಸತತವಾಗಿ ನೀರು ಇರಬೇಕು, ಸತತವಾಗಿ ನೀರು ಇರಬೇಕು. ಸೊ ಹೀಗಾಗಿ ನಾವೊಂದು ಇದು ಮಾಡ್ತೀವಿ. ಮತ್ತೆ ತೀರಾ ಇತ್ತೀಚಿನ ದಿನಗಳಲ್ಲಿ ನಮಗೊಂದು ಹೆಮ್ಮೆ ಅನ್ಸುತ್ತೆ ಏನಂದ್ರೆ, ನಮ್ಮ ವಿಶ್ವವಿದ್ಯಾಲಯದಿಂದ ಒಂದು ಅಮೂರ್ ಅಂತೇಳಿ ಒಂದು ಸಾಮಾನ್ಯ ಗೆಂಡೆ ಮೀನಿನ ತಳಿಯನ್ನ ಬಿಡುಗಡೆ ಮಾಡಿದ್ದಾರೆ. ಅದು ನಮ್ಮ ದೇಶದಲ್ಲಿ ಹಂಗೇರಿ ದೇಶದ್ದು, ಆ ದೇಶದಿಂದ ತಂದು ಸಂಶೋಧನೆ ಮಾಡಿಬಿಟ್ಟು ನಾವೆಲ್ಲ ಇದನ್ನ ಅದರ ಬೆಳವಣಿಗೆ ಅದರದ ಸಾಧಕ ಬಾಧಕಗಳನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ಮುಂದೆ ನಮ್ಮ ವಿಶ್ವವಿದ್ಯಾಲಯ 2007 ನಮ್ಮ ವಾಣಿಜ್ಯ ಕೃಷಿಗೋಸ್ಕರ ಅದು ಬಿಡುಗಡೆ ಮಾಡ್ತು. ಇದು ಸಾಮಾನ್ಯವಾಗಿರ್ತಕ್ಕಂಥ ನಮ್ಮ ಸಾಮಾನ್ಯ ಗೆಂಡೆ ಮೀನಿಗಿಂತ ಒಂದು 27-30% ವೇಗವಾಗಿ ಬೆಳೀತದೆ. ಆಮೇಲೆ 1 ವರ್ಷ ತುಂಬ ತನಕ ಕೂಡ ಪ್ರಬುದ್ಧತೆ ಬರೋದಿಲ್ಲ, ಮೆಚುರಿಟಿ ಆಗೋದಿಲ್ಲ, ಮೊಟ್ಟೆ ಇಡೋದಿಲ್ಲ. ಆಮೇಲೆ ಎಲ್ಲಾ ತರದ ಮೀನಿನ ಜೊತೆಗೆ ಹೊಂದ್ಕೊಳ್ಳುತ್ತೆ, ಆಮೇಲೆ ಎಲ್ಲಾ ತರದ ನೀರಿನ ಜೊತೆಗೆ ಬೆಳೀತೆ ಒಳನಾಡಿನಲ್ಲಿ. ಸೊ ಹಾಗಾಗಿ ಏನಾಗಿದೆ ಅಂದ್ರೆ, ಇಷ್ಟೆಲ್ಲ ಒಳ್ಳೆ ಗುಣ ಇರತಕ್ಕಂತ ಮೀನನ್ನ ನಮ್ಮ ವಿಶ್ವವಿದ್ಯಾಲಯ ಪರಿಚಯ ಮಾಡಿಕೊಟ್ಟಿದೆ ನಮ್ಮ ರಾಜ್ಯ ಜನಗಳಿಗೆ. ಇದನ್ನ ಗಮನಿಸಿಕೊಂಡು ರಾಷ್ಟ್ರೀಯ ಮೀನು ಅಭಿವೃದ್ಧಿ ಸಂಸ್ಥೆ ಅಂತಲ್ಲ ಹೈದರಾಬಾದ್ನಾಗಿದೆ, ಕೇಂದ್ರ ಸರ್ಕಾರದ ಮಂಡಳಿ ಇದೆ, ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಇದನ್ನ ಇಲ್ಲ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು ಅಂತೇಳಿ ನ್ಯಾಷನಲ್ ಬ್ರೂಡ್ ಬ್ಯಾಂಕ್ ಅಂತ ಒಂದು ಸ್ಥಾಪನೆ ಮಾಡೋದಕ್ಕೆ ಕೊಟ್ಟರು. ಸ್ಥಾಪನೆ ಮಾಡಿದ ನಂತರ ನಾವೇನು ಮಾಡಿದ್ದೀವಿ ಅಂದರೆ, ಈಗ ಸುಮಾರು ಒಂದು 17 ರಾಜ್ಯಗಳಿಗೆ ಬೇರೆ ಬೇರೆ ನಮ್ಮ ದೇಶದಲ್ಲಿ 17 ರಾಜ್ಯಗಳಿಗೆ ಇವತ್ತು ಆ ಒಂದು ಮೀನಿನ ತಳಿನ ಪರಿಚಯ ಮಾಡಿಕೊಟ್ಟಿದ್ದೀವಿ. ಇನ್ನೂ ಕೆಲವರೆಲ್ಲ ಬ್ರೂಡ್ ಬ್ಯಾಂಕ್ ಅವರೇ ಮಾಡಕ್ಕೆ ಹೊರಟಿದ್ದಾರೆ, ಹ್ಯಾಚರಿ ಹಾಕಿದ್ದಾರೆ ಕೆಲವರೆಲ್ಲ. ಈ ಸಾಕಷ್ಟು ಬೇಡಿಕೆ ಇದೆ. ಇದು ನಮ್ಮ ವಿಶ್ವವಿದ್ಯಾಲಯದಿಂದ ನಮ್ಮ ದೇಶದ ಮೀನು ಒಂದು ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಒಂದು ಕಾಣಿಕೆ ಅಂತ ಹೇಳ್ಬೋದು, ಅಥವಾ ಅಮೂರ್ ಅಂತ ಅಂತೇಳಿ. ಅಂತ ಅಂದ್ರೆ ಸಾಧಾರಣವಾಗಿ ಈಗ ನಾವು ಈ ಒಂದು ಹೊಂಡಗಳಲ್ಲಿ ಎಷ್ಟು ಈ ಫ್ರೈಗಳನ್ನ ಶೇಖರಣೆ ಮಾಡ್ಕೋಬಹುದು ಅಂತ? ಈ ಫ್ರೈ ಸ್ಟೇಜ್ ಅಥವಾ ಸ್ಪಾನ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಇದು ತುಂಬಾ ಚಿಕ್ಕದಿರ್ತವೆ. ಈಗ ನಿಮ್ಗೆ ಹೆಂಗಪ್ಪ ಅಂದ್ರೆ ಹೆಂಗ್ ಬಿಡಬಹುದು ಅಂತ ಹೇಳಿದ್ರೆ, ನಾವು ಎಷ್ಟು ನೈಸರ್ಗಿಕ ಆಹಾರ ಅದರಲ್ಲಿದೆ ಅಥವಾ ನೀರಿನ ಅಷ್ಟು ಎಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಗುಣಮಟ್ಟ ಇದೆ ಅಂತ ಅವಲಂಬಿಸಿಬಿಟ್ಟು 10-20 ಲಕ್ಷ ತನಕ ಸ್ಪಾನ್ ಬಿಡಬಹುದು, ಸ್ಪಾನ್ ಫ್ರೈನ. ಅದೇನಿಲ್ಲ, ಮೀನು ಬೆಳೆದ್ ಬೆಳೆದಂಗೆ ಏನಾಗುತ್ತೆ, ಅದರ ಅವಶ್ಯಕತೆ ಜಾಸ್ತಿ ಆಗುತ್ತೆ. ಅಂದ್ರೆ ಜಾಗ ಜಾಸ್ತಿ ಬೇಕಾಗುತ್ತೆ, ಆಮ್ಲಜನಕ ಜಾಸ್ತಿ ಬೇಕಾಗುತ್ತೆ, ಆಹಾರ ಜಾಸ್ತಿ ಬೇಕಾಗುತ್ತೆ, ಓಡಾಡ್ಲಿಕ್ಕೆ ಜಾಗ ಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನ 1-1.5 ತಿಂಗಳು ಚೆನ್ನಾಗಿ ಬೆಳೆಸಿದ್ರೆ ಅವೆಲ್ಲ 1.5-2 ಇಂಚ್ ಇರ್ತವೆ, ಅದನ್ನ ತೆಗೆದು ಮತ್ತೆ ಬೇರೆ ಕಡೆಗೆ ನಾವು ರೇರಿಂಗ್ ಪಾಂಡ್ ಅಂತ ಹೇಳ್ತೀವಿ, ಆ ರೇರಿಂಗ್ ಪಾಂಡ್ ಬೆಳೆಸುವಂತ ಹೊಂಡಗಳಿಗೆ. ಅದಲ್ದಲೇನೆ ನಾವೀಗ ಮಾರುಕಟ್ಟೆ ಮಾತಾಡಬೇಕು ಅಂತ ಅಲ್ಲಿ ಯೋಚನೆ ಮಾಡಿದಾಗ 1 ಎಕರೆ ಬರೀ 4,000 ಬಿಡಬೇಕಾಗತ್ತೆ. 10 ಲಕ್ಷದಲ್ಲಿ ನಿಮಗೆ 1-5 ಲಕ್ಷದಲ್ಲಿ ಬರೀ 1,000 4,000 ಮಾತ್ರ. ಯಾಕಂದ್ರೆ ಅಲ್ಲಿ ಏನಾಗುತ್ತೆ, ಪ್ರತಿಯೊಂದು ಮೀನು ಕೂಡ 1-1.5 ಕೆಜಿ ಬೆಳೀತದೆ. ಸೊ ಅವಾಗ ನಿಮಗೆ 3.5-4 ಟನ್ ತನಕ ಒಂದು ನಿಮ್ಮ ಯಾವ ರೀತಿಯ ಮೀನು ಸಾಕಣೆ ಬಗ್ಗೆ ನೀವು ಅಭಿವೃದ್ಧಿ ಹೊಂದಿರ್ತೀರಲ್ಲ, ಎಷ್ಟು ಅದ್ರ ಬಗ್ಗೆ ಕೇರ್ ತಗೊಳ್ತೀರ ಅದ್ರ ಮೇಲೆ ನೀವು. ಅಂದ್ರೆ 4,000 ಮರಿಗಳು ಅಂದ್ರೆ ಬೆರಳುದ್ದದ ಮರಿಗಳು ಸ್ವಲ್ಪ ಬೇಗ ಅವು ಬೆಳೀತವೆ. ಇನ್ನ ಇತ್ತೀಚೆಗೆ ರೈತರು ಏನ್ ಮಾಡಿದಾರಂದ್ರೆ, ಈಗ ಸ್ಟಂಟೆಡ್ ಫಿಂಗರ್ಲಿಂಗ್ಸ್ ಅಂತ ಮಾಡ್ತಾ ಇದ್ದಾರೆ, ಕುಂಠಿತಗೊಂಡ ಮರಳದ ಮರಗಳನ್ನ ಅವು 150-200 ಗ್ರಾಂ ತನಕನು ತೂಕ ಇರ್ತವೆ. ಸೊ ಅಂತವಿದ್ರೆ ಅವ್ರು ಬರೀ ಕೇವಲ ಈ 1 ಎಕರೆ 2.5 ಸಾವಿರ ಬಿಡ್ತಾರೆ. ಕಡಿಮೆ ಸಂಖ್ಯೆನಲ್ಲಿ ಬಿಟ್ಟು ತೂಕ ಜಾಸ್ತಿ ಬರುತ್ತೆ. ಈಗ ಏನಾಯ್ತು ನಿಮಗೆ, ಸಾಮಾನ್ಯ 1 ಕೆಜಿ ಬೆಳೆಯತಕ್ಕಂಥ ಮೀನು 1.5 ಕೆಜಿಯಿಂದ 1.5 ಕೆಜಿ ಬೆಳೀತದೆ, ಯಾಕಂದ್ರೆ ಅಲ್ಲಿ ಕಾಂಪಿಟೇಷನ್ ಕಡಿಮೆ ಇರೋದ್ರಿಂದ. ಸೊ ಹಾಗಾಗಿ ರೈತರುಗಳು ಈಗ ಅದ್ರ ಎಲ್ಲಿ ಅವ್ರ ಅನುಕೂಲ ತಕ್ಕೊಂಡು ಅವ್ರ ಅನುಭವ ಪಡ್ಕೊಂಡು ಮೀನು ಸಾಕಣೆ ಮಾಡಿ ಸಾಕಷ್ಟು ಜನ ನಮ್ಮಲ್ಲಿ ಇವತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಕೊಂಡಿದ್ದಾರೆ. ಇದ್ರ ಜೊತೆಗಡೆಗೆ ಅವರು ಒಂದು ನಮ್ಮ ದೇಶಕ್ಕೊಂದು ಕೊಡುಗೆ ಕೊಡ್ತಾ ಇದ್ದಾರೆ ಆಹಾರದ ಉತ್ಪಾದನೆಗೆ. ಅಂದ್ರೆ ಈಗ ಉತ್ತಮ ಜಾತಿಯ ಮೀನಿನ ಮರಿಗಳು ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಸಿಗ್ತವೆ ಅಂತೇಳಿ? ನಮ್ಮ ರಾಜ್ಯದಲ್ಲಿ ಟಿ ಬಿ ಡ್ಯಾಮ್ ಇದೆ, ಬಿ ಆರ್ ಪ್ರಾಜೆಕ್ಟ್ ಇದೆ, ಅಥವಾ ನಮ್ಮ ಮೈಸೂರು ಕಡೆ ಕಬಿನಿ ಇದೆ, ಅಥವಾ ನಮ್ಗೆ ಇದು ನಾರ್ತ್ ಕರ್ನಾಟಕದ ನಾರಾಯಣಪುರ ಡ್ಯಾಮ್ ಇದಾವೆ. ಅಲ್ಲೆಲ್ಲ ಕಡೆ ಸುಮಾರು ಕಡೆಗೆ ಒಂದು 30-40 ಕಡೆ ಕರ್ನಾಟಕ ರಾಜ್ಯದಲ್ಲಿ ಮೀನುಗಾರಿಕೆ ಇಲಾಖೆಯ ಒಂದು ಅಂಗ ಸಂಸ್ಥೆಗಳಿದಾವೆ. ತುಂಗಭದ್ರಾ ಅಣೆಕಟ್ಟಿನಲ್ಲಿ ಜಾಸ್ತಿ ಇಲ್ಲ, ಬಿ ಆರ್ ಪ್ರಾಜೆಕ್ಟ್ ಅಲ್ಲಿ, ಬಿ ಆರ್ ಪ್ರಾಜೆಕ್ಟ್ ಅಲ್ಲಿ ಅದು ಎರಡನೇದನ್ನು ತುಂಗಭದ್ರಾ ಅಂತ ಹೇಳಬಹುದು. ಬಿ ಆರ್ ಪ್ರಾಜೆಕ್ಟ್ ಅಂದ್ರೆ ಭದ್ರಾ ರಿಸರ್ವಾಯರ್ ನಲ್ಲಿ ಜಾಸ್ತಿ ಮಾಡ್ತಾರೆ. ಹೌದೌದು, ಜಾಸ್ತಿ ಅಲ್ಲಿ ಜಾಸ್ತಿ ಮಾಡ್ತಾರೆ. ತುಂಗಭದ್ರದಲ್ಲೂ ಸ್ವಲ್ಪ ಮಟ್ಟಿ ಮಾಡ್ತಾರೆ, ಅದ್ ಮಾಡ್ತಾರೆ. ಅಲ್ಲೇ ರೈತರು ಪಡ್ಕೋಬಹುದು ಅಂತ ಎಲ್ಲಿ ಬೇಕಾದ್ರೂ ಪಡ್ಕೋ. ಆಮೇಲೆ ಇನ್ನೊಂದು ಖಾಸಗಿನಲ್ಲಿ ಬಹಳ ಜನ ಮಾಡ್ತಾ ಇದಾರೆ ಈಗ ಆಲ್ರೆಡಿ. ಯಾಕಂತಂದ್ರೆ ನೀನ್ ದುಡ್ಡು ಬರ್ತದೆ ಮತ್ತೆ ಅಲ್ಪಾವಧಿನಲ್ಲಿ ಜಾಸ್ತಿ ದುಡ್ಡು ಮಾಡಬಹುದು ಅಂತೇಳಿ. ಈಗ ಶಿವಮೊಗ್ಗ ಜಿಲ್ಲೆನ ಹಾತಿಕಟ್ಟೆ ಅಂತ ಬರುತ್ತೆ, ಆಮೇಲೆ ಮಂಡ್ಯ ಜಿಲ್ಲೆನಲ್ಲಿ ಒಂದು 100-200 ಜನ ರೈತರು, ಶಿವಮೊಗ್ಗ ಜಿಲ್ಲೆನ ಒಂದು 300-400 ಜನ ರೈತರುಗಳು ಏನ್ ಮಾಡಿದಾರೆ ಅಂದ್ರೆ, ಮೀನು ಮರಿಗಳ ಸ್ಪಾನ್ ಅಥವಾ ಫ್ರೈ ಹಂತದಲ್ಲಿ ಮರಿ ಉತ್ಪಾದನಾ ಕೇಂದ್ರಗಳನ್ನು ಪಡ್ಕೊಂಡು ಅವನ್ನ ಫಿಂಗರ್ಲಿಂಗ್ಸ್ ಅಥವಾ ಬೆರಳುದ್ದ ಮರಿಗಳು ಆಗ ತನಕ ಜೋಪಾನ ಮಾಡಿ ಬೇರೆಯವರಿಗೆ ಮಾರ್ತ. ಅದು ಒಂದು ಒಳ್ಳೆ ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದು ನಮ್ಮ ರಾಜ್ಯದಲ್ಲಿ, ಬಹಳ ಒಂದು ಒಳ್ಳೆ ಉತ್ತಮ ಬೆಳವಣಿಗೆ ಅದನ್ನ. ಹಾಗಾಗಿ ಎಲ್ಲ ಕಡೆ ಸಿಗ್ತಾ ಇದೆ ಸುಮಾರು ಕಡೆ. ಬಟ್ ಏನು ಅಂದ್ರೆ, ಒಂದು ನಮ್ಮಲ್ಲಿ ಏನು ಇರ್ತಕ್ಕಂಥ ನ್ಯೂನ್ಯತೆ ಅಂದ್ರೆ, ಇದು ಸೀಸನಲ್ ಆಗಿರೋದ್ರಿಂದ ನಮಗೆ ಇನ್ನ ಒಂದು ನಮ್ಮ ರಾಜ್ಯ ಸರ್ಕಾರಗಳಾಗ್ಲಿ ಅಥವಾ ಖಾಸಗಿಯವರು ಮಾಡಿಕೊಂಡು ವರ್ಷ ಪೂರ್ತಿ ಮೀನ್ ಮರಿ ಸಿಗೋಂತ ಒಂದು ವ್ಯವಸ್ಥೆಯನ್ನ ಅಳವಡಿಸ್ಕೊಂಡಾಗ ಏನಾಗತ್ತಂದ್ರೆ, ಯಾವ್ದೋ ಒಂದ್ ಕಡೆಗೆ ಯಾವಾಗ ನೀರು ಬರುತ್ತೆ, ಯಾವಾಗ ಇದು ಬರುತ್ತೆ, ನಿನ್ನ ಅನುಕೂಲತೆ ಅಂತದ್ರಾಗಿ ನಾವು ಎಲ್ಲ ಒಂದು ಬಡ್ಕೋಬಹುದು ಮೀನನ್ನ. ಈಗ ಸಾಧಾರಣವಾಗಿ ನಮ್ಮ ರೈತ ಬಾಂಧವರು ಕೃಷಿ ಹೊಂಡಗಳು ಮಾಡ್ಕೊಳ್ತಾರೆ. ಹೌದು, ಅಲ್ಲಿ ಅಮ್ಮಮ್ಮ ಅಂದ್ರೆ ಒಂದು 6 ತಿಂಗಳು ನೀರು ಇರಬಹುದು. ಹೌದು, ಖುಷ್ಕಿ ಜಮೀನಲ್ಲಿ ಅಲ್ಲೂ ಕೂಡ ಮೀನು ಸಾಕಾಣಿಕೆ ಸಾಕಣೆ ಮಾಡಬಹುದು. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಈ ನಮ್ಮೊಂದು ವ್ಯವಸ್ಥೆ ಏನಾದರೂ ಎಲ್ಲ ಖಾಸಗಿಯವರ ಅನುದಾನದಲ್ಲೋ ಅಥವಾ ಸರ್ಕಾರದ ಅನುದಾನದಲ್ಲೋ ಈ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಒಂದೊಂದು ಸೆಟಲೈಟ್ ಸೆಂಟರ್ ಅಂತ ಮಾಡಿ ಅಲ್ಲಿ 100 ಕಿಲೋಮೀಟರ್ ಒಳಗಡೆ ವ್ಯಾಪ್ತಿ ಬಂದಾಗ ಒಂದು, ಈಗ ನೀವು ಹೇಳಿದ್ರೆ 6 ತಿಂಗಳು ಇರ್ತದೆ ಅಂತಂದ್ರೆ, ಅಂಥದ್ರಲ್ಲಿ ಏನಾಗುತ್ತೆ, ನಮ್ಮಲ್ಲಿ 100 ಗ್ರಾಮ್ 150 ಗ್ರಾಮ್ ಆಲ್ರೆಡಿ ಬೆಳೆಸಿಬಿಟ್ಟು ಅದಕ್ಕೆ ವಯಸ್ಸಾಗಿರುತ್ತೆ ಬಟ್ ಬೆಳವಣಿಗೆ ಇರಲ್ಲ, ಅಂತ ಕುಂಠಿತ ಮೀನುಗಳನ್ನ ಏನಾದರೂ ಅಲ್ಲಿ ಬಿಟ್ಟಾಗ ನಮಗೆ ಒಂದು 6 ತಿಂಗಳಲ್ಲಿ ನಿಮಗೆ 1 ಕೆಜಿ ಮೀನು ಬಂದ್ಬಿಡುತ್ತೆ. ಅಲ್ಪಾವಧಿನಲ್ಲಿ ನೀರು ನಿಲ್ತಕ್ಕಂಥ ಒಂದು ವಾತಾವರಣದಲ್ಲೂ ಕೂಡ ನಾವು ಮೀನನ್ನು ಬೆಳೆಯಬಹುದು. ಹಾಗಾಗಿ ಒಟ್ಟಾರೆ ನಮ್ಮ ರೈತ ಬಾಂಧವರಿಗೆ ತಾವು ಏನು ಹೇಳೋದಕ್ಕೆ ಬಯಸ್ತೀರಿ? ನಾನು ಹೇಳೋದು ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ನಿಮ್ಮ ಎಲ್ಲಾ ಕೃಷಿ ಚಟುವಟಿಕೆಗಿಂತ ಮೀನಿನ ಕೃಷಿ ಏನಿದೆ ಅಲ್ಲ, ಅತ್ಯಂತ ಲಾಭ ತರತಕ್ಕಂಥ ಒಂದು ಉದ್ಯಮವಾಗಿ ಬೆಳೀತಾ ಇದೆ ಇದು. ಇದನ್ನ ಹೆಚ್ಚಿನ ಲಾಭ ಬರಬೇಕು ಅಂದರೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ. ಹೆಚ್ಚಿನ ಕಾಳಜಿ ಅಂತಂದರೆ ವೈಜ್ಞಾನಿಕ ಪದ್ಧತಿಯನ್ನು ತಜ್ಞರ ಸಲಹೆ ಪಡ್ಕೊಂಡ್ಬಿಟ್ಟು ನೀವು ಅಳವಡಿಸ್ಕೊಂಡಿದ್ದೆ ಆದರೆ ಒಂದು. ಆಮೇಲೆ ಇದ್ರ ಜೊತೆಗಡೆಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಕಷ್ಟು ಸವಳು ಜವಳು ಮತ್ತೆ ಜೌಗ್ ಪ್ರದೇಶ ಇದೆ, ಅದು ಕೃಷಿಗೆ ಯೋಗ್ಯವಾಗಿಲ್ಲ, ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಅಂತ. ಅದರಲ್ಲಿ ನೀವು ಮೀನು ಹೊಂಡನ ಕಟ್ಟಿಬಿಟ್ಟು ಅದರಲ್ಲಿರ್ತಕ್ಕಂಥ ಬರಡು ಭೂಮಿನ ನೀವು ಉಪಯೋಗಿಸ್ಕೊಂಡು ಈ ಬಂಗಾರ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ ನಾನು ಹೇಳಿಬಿಟ್ಟು ರೈತರಿಗೆ ಒಂದು ಮನವಿ ಮಾಡ್ಕೊಳ್ತದೆ. ಮಾರುಕಟ್ಟೆ ಸಮಸ್ಯೆ ಏನಿರಲ್ಲ ಇದಕ್ಕೆ. ಮಾರುಕಟ್ಟೆ ಅಂದ್ರೆ ಹೆಂಗೆ ಅಂತ ಹೇಳಿದ್ರೆ, ನಾವು ಎಲ್ಲರೂ ಹೇಳ್ತಾರೆ ಬಟ್ ಸ್ವಲ್ಪ ಮಟ್ಟಿಗೆ ಎಕ್ಸ್ಪ್ಲಾಯ್ಟೇಷನ್ ಇರುತ್ತೆ. ಸಾಮಾನ್ಯವಾಗಿ ಮಧ್ಯವರ್ತಿಗಳು ಇದ್ದಾಗ ಏನಾಗುತ್ತೆ ಅದಿದ್ದೇ ಇರುತ್ತೆ. ನಾವು ಒಂದು ಈಗ ಆಲ್ರೆಡಿ ನಾವು ಕೆಲವು ಬೆಳೆಗಳಿಗೆ ಒಂದು ರೈತರೇ ಕೂಡ ಒಂದು ಏನು ಅಂದ್ರೆ ಆರ್ಗನೈಸೇಷನ್ ಮಾಡ್ಕೊಳ್ತಾರೆ, ವೇದಿಕೆ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ. ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ತಾಂತ್ರಿಕತೆಯಿಂದ ಹಿಡಿದು ಮಾರಾಟ ಮಾಡೋ ತನಕ ಹಿಡಿದು ಎಲ್ಲರೂ ಕೂಡ ಅವರು ಆ ವ್ಯವಸ್ಥೆ ಒಳಗಡೆ ಸೇರ್ಕೊಂಡಿರ್ತಾರೆ. ಆ ತರ ಒಂದು ವ್ಯವಸ್ಥೆ ನಾವೇನಾರ ಮಾಡ್ಕೊಂಡಿದ್ ಮೀನ್ ಸಾಕಣೆದಲ್ಲ ಅಂದ್ರೆ, ನಾವು ಮಧ್ಯವರ್ತಿಗಳನ್ನ ಹೋಗಲಾಡಿಸ್ಬಿಟ್ಟು ನೇರವಾಗಿ ನಮ್ಮ ಕನ್ಸೂಮರ್ಸ್ ಅಂತ ಹೇಳ್ತೀವಲ್ಲ, ಗ್ರಾಹಕರಿಗೆ ಏನಾದರೂ ಸಪ್ಲೈ ಮಾಡಿದ್ದೆ ಆದ್ರೆ ಸಡನ್ಲಿ ನಮಗೆ ಮೀನುಗಾರಿಕೆ ಬರ್ತಕ್ಕಂಥ ದುಡ್ಡು ಬೇರೆ ಯಾವ್ದಾದ್ರು ಬರ್ಲಿಕ್ಕಿಲ್ಲ ಅಂತ ನನಗೆ ಅನ್ಸುತ್ತೆ. ರೈತ ಬಾಂಧವರೇ, ತಮಗೆ ಈ ಒಂದು ಮೀನು ಸಾಕಾಣಿಕೆ ಬಗ್ಗೆ, ಜೊತೆಗೆ ಮೀನಿನ ಹೊಂಡಗಳ ತಯಾರಿಕೆ ಬಗ್ಗೆ, ಮತ್ತೆ ಈ ಮೀನು ಸಾಕಾಣಿಕಾ ತಾಂತ್ರಿಕತೆಗಳ ಬಗ್ಗೆ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ, ಡಾಕ್ಟರ್ ಕೆ ಎನ್ ಪ್ರಭುದೇವ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 944-9017 9554 ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ 9449107554. ತುಂಬ ಸಂತೋಷ ಡಾಕ್ಟರ್ ಪ್ರಭುದೇವ ಅವರ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಒಂದು ಮೀನು ಸಾಕಾಣಿಕೆಗಾಗಿ ನಾವು ಈ ಮೀನಿನ ಹೊಂಡಗಳನ್ನು ಯಾವ ರೀತಿ ತಯಾರು ಮಾಡ್ಕೋಬಹುದು ಮತ್ತು ಈ ಮೀನು ಸಾಕಾಣಿಕೆಯನ್ನು ಯಾವ ರೀತಿಯಾಗಿ ಅವರು ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ರಿ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದರೆ ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೀನು ಸಾಕಣೆ ಹೊಂಡ ನಿರ್ಮಾಣ ಮತ್ತು ಮೀನು ಪಾಲನೆ ಕುರಿತು ಮೀನುಗಾರಿಕೆ ತಜ್ಞರಾದ ಡಾಕ್ಟರ್ ಕೆಎನ್ ಪ್ರಭುದೇವ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.